पशुपालन और डेयरी विभाग द्वारा देश हित में जारी। ದೀಪಾವಳಿ ಬೋನಸ್ ಇತ್ತೇನು ಅದಕ್ಕಿಂತ ದೊಡ್ಡದು ಶೇಖರವ್ರೆ ಏನಾಯ್ತು ದೀಪಾವಳಿ ಲೋಟರಿ ಸಿಗ್ತಾ ಏನು ಅದಕ್ಕಿಂತ ದೊಡ್ಡದು ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ ಅದಕ್ಕೆ ಈ ಖುಷಿನ ಮೊದಲು ನಿಮ್ಗೆ ಹಂಚ್ಕೊತಾ ಇದ್ದೀನಿ ಮಣಪುರಂ ಗೋಲ್ಡ್ ಲೋನ್ ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ ಕಾಲ್ 1-800-420-2233 ಈಗ ನಿತ್ಯ ಮೇಘ ಸಂದೇಶ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟೆ ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 10-15% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು ಇದು ಈ ಹೊತ್ತಿನ ಮೇಘ ಸಂದೇಶ ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ನಿತ್ಯ ಮೇಘ ಸಂದೇಶ ಕೇಳಿದಿರಿ ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಹಾಗೂ ಪ್ರಗತಿ ಕುರಿತು ಕಾರ್ಯಕ್ರಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಕುರಿತು ಯೋಜನೆಯ ಕ್ಲಸ್ಟರ್ ವ್ಯವಸ್ಥಾಪಕರಾದ ಗುರುಲಿಂಗಪ್ಪ ಪಿಎಚ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುವವರು ಸೋಮಶೇಖರ್ ಎಸ್ ರುಳಿ ಶ್ರೋತೃಗಳೇ ಈಗ ಡಿಜಿಟಲ್ ಸಖಿ ಯೋಜನೆಯ ಕ್ಲಸ್ಟರ್ ವ್ಯವಸ್ಥಾಪಕರಾಗಿರುವಂತಹ ಗುರುಲಿಂಗಪ್ಪ ಪಿಎಚ್ ಅವರು ನಮ್ಮ ಜೊತೆಗಿದ್ದಾರೆ ಯಾವ ರೀತಿ ಈ ಡಿಜಿಟಲ್ ಸಖಿ ಯೋಜನೆಯನ್ನ ಅವರು ತಮ್ಮ ಕ್ಲಸ್ಟರ್ ವ್ಯಾಪ್ತಿಯೊಳಗೆ ಸುಮಾರು ಒಂದು 15-20 ಹಳ್ಳಿಗಳ ವ್ಯಾಪ್ತಿಯೊಳಗೆ ಯಾವ ರೀತಿ ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ ಏನೇನು ಸವಾಲುಗಳದಾವ ಏನೇನು ಪರಿಹಾರಗಳನ್ನ ಅವರು ಕಂಡುಕೊಂಡ್ರು ಮತ್ತು ಯಾವ ರೀತಿ ಈ ಯೋಜನೆ ಮುಂದುವರಿಬೇಕು ಅನ್ನುವಂತಹ ಒಂದು ಮಾರ್ಗೋಪಾಯಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನು ಕೇಳೋಣ ಗುರುಲಿಂಗಪ್ಪ ತಮಗ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಈಗ ಸುಮಾರು 2 ವರ್ಷಗಳಿಂದ ತಾವು ಈ ಡಿಜಿಟಲ್ ಸಖಿ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದೀರಿ ಯಾವ ರೀತಿ ಈ ಕೆಲಸ ಶುರುವಾಯಿತು ಮತ್ತು ಯಾವ ರೀತಿ ಮುಂದುವರಿತಾ ಇದೆ ಏನೇನು ಪ್ರಗತಿಯಾಗಿದೆ ಅಂತ ನಮಸ್ಕಾರ ಎಲ್ಲ ಕೇಳುವವರಿಗೆ ನನ್ನ ಹೆಸರು ಗುರುಲಿಂಗಪ್ಪ ಅಂತ ನಾನು ಈ ಒಂದು ಡಿಜಿಟಲ್ ಸಖಿ ಯೋಜನೆ ಅಡಿಯಲ್ಲಿ ಕ್ಲಸ್ಟರ್ ಮ್ಯಾನೇಜರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇದು ಡಿಜಿಟಲ್ ಅಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಕಾರ್ಯಕ್ರಮ 2022ರಲ್ಲಿ ಈ ಒಂದು ಡಿಜಿಟಲ್ ಸಖಿ ಯೋಜನೆ ಪ್ರಾರಂಭವಾಗುತ್ತೆ ಮೊದಲನೇದಾಗಿ ನಾವು ನಮ್ಮ ಗುರಿಯಾಗಿರ್ತಕ್ಕಂಥ ಏನು ಗ್ರಾಮಗಳಿದ್ದು ಆ ಪ್ರತಿ ಗ್ರಾಮಗಳಲ್ಲಿ ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ಓದ್ಕೊಂಡಿರ್ತಕ್ಕಂಥ 3-4 ಜನ ಮಹಿಳೆಯರನ್ನ ನಾವು ಆಯ್ಕೆ ಮಾಡ್ಕೊಂಡು ಬರ್ತೀವಿ ಆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಮಹಿಳೆಯರನ್ನ ನಾವು ಒಂದು ದಿನ ನಾವು ಕಮಲಾಪುರ ಮೈರಾಡ ತರಬೇತಿ ಕೇಂದ್ರದಲ್ಲಿ ಕರೆದು ಅವ್ರ ಜೊತೆ ನಾವು ಸಂದರ್ಶನವನ್ನು ಮಾಡಿ ಅದರಲ್ಲಿ ಆ ಗ್ರಾಮದ ಒಬ್ಬ ಪ್ರತಿಭಾನ್ವಿತ ಒಬ್ಬ ಹೆಣ್ಣುಮಗಳನ್ನ ಇಲ್ಲಿ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ನಾವು ನೋಡಂಗಿಲ್ಲ ಅವರು ಎಸ್ಎಲ್ಸಿ ಪಿಯುಸಿ ಅಥವಾ ಯಾವುದೇ ಎಜುಕೇಶನ್ ತಗೊಂಡಿರ್ತಕ್ಕಂಥ ಹೆಣ್ಣುಮಗಳನ್ನ ನಾವು ಅವ್ರಿಗೆ ಸಂದರ್ಶನ ಮಾಡಿ ನಮ್ಮ ಯೋಜನೆ ಬಗ್ಗೆ ತಿಳಿಸಿ ಅವರ ಚಾಕಚಕ್ಷತೆಯನ್ನು ಪರೀಕ್ಷಿಸೇನಪ್ಪ ಅಂತ ನಾವು ಆಯ್ಕೆ ಮಾಡ್ತೀವಿ ಬಹುತೇಕ ಜನ ಡಿಸಲಿಗೆಗಳೇನಪ್ಪ ಅಂತಂದ್ರೆ ಮೊದಲೇ ಬಾರಿಗೆ ಈ ಒಂದು ಯೋಜನೆಯಲ್ಲಿ ಭಾಗಿರ್ತಕ್ಕಂಥ ಡಿಜಿಟಲ್ ಸಖಿಗಳಿದ್ದಾರೆ ಇನ್ನೂ ಕೆಲವರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥ ಡಿಜಿಟಲ್ ಸಖಿ ಕೂಡ ಇದ್ದಾರೆ ಒಂದು ಮನೆಯ ಅಡುಗೆ ಮನೆಯಿಂದ ನೇರವಾಗಿ ನಮ್ಮ ಯೋಜನೆಗೆ ಕರ್ಕೊಂಡ್ಬಿಟ್ಟಿರ್ತಕ್ಕಂಥ ಸಾಕಷ್ಟು ಜನ ಡಿಜಿಟಲ್ ಸಖಿಗಳನ್ನ ನಾವು ಇದು ಮಾಡಿದೀವಿ ಸೊ ಈಗಾಗಲೇ ನಮ್ಮ ಯೋಜನಾ ವ್ಯವಸ್ಥಾಪಕರು ಹೇಳಿದಂಗೆ ನಮ್ಮ ಡಿಜಿಟಲ್ ಸಖಿ ಯೋಜನೆಯಲ್ಲಿ ಗುಲ್ಬರ್ಗಾ ಮತ್ತು ಬೀದರ್ನಲ್ಲಿ 177 ಜನ ಡಿಜಿಟಲ್ ಸಖಿಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಈ ಡಿಜಿಟಲ್ ಸಖಿಗಳಿಗೇನಪ್ಪ ಅಂತಂದ್ರೆ, ಮೊದಲನೇದಾಗಿ ನಾವು ಆಯ್ಕೆಯ ನಂತರ ಒಂದು ದಿನದ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ, ಒಟ್ಟಾರೆಯಾಗಿ ಡಿಜಿಟಲ್ ಸಖಿ ಯೋಜನೆ ಅಂದ್ರೆ ಏನು, ಸೊ ಯಾಕೆ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ, ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟು ನಾವು ವಾಪಸ್ ಅವರಿಗೆ ಗ್ರಾಮಗಳಿಗೆ ಕಳಿಸ್ತೀವಿ. ಆ ಟೈಮಲ್ಲಿ ಏನಪ್ಪಾ ಅಂತಂದ್ರೆ, ಆ ಗ್ರಾಮದ ಕನಿಷ್ಠ ಮಾಹಿತಿಗಳನ್ನ ಅವ್ರ ಮುಖಾಂತರ ಕಲೆಕ್ಟ್ ಮಾಡಿ ವಾಪಸ್ ಅವರು 5 ದಿನಗಳ ತರಬೇತಿಗೋಸ್ಕರ ಬರ್ತಾರೆ. ಸೊ ಈ 5 ದಿನ ಡಿಜಿಟಲ್ ಸಖಿ ತರಬೇತಿ ಕಾರ್ಯಕ್ರಮದಲ್ಲಿ ಬರುವಾಗ ಬಹುತೇಕರಿಗೆ ಈ ಒಂದು ಯೋಜನೆಯ ಮಾಹಿತಿ ಇರಲಿಲ್ಲ. ಸೊ ನಾವೇನಪ್ಪಾ ಅಂತಂದ್ರೆ, ಆ ಸಂದರ್ಭದಲ್ಲಿ ನಮ್ಮ ಯೋಜನೆಯಿಂದ ರೂಪಿಸಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಒಂದು ಮಾಡೆಲ್ಗಳೇನಿದಾವೆ ಅಂದ್ರೆ 8 ಅಧ್ಯಾಯಗಳಿದಾವೆ ನಮ್ಮ ಒಂದು ಯೋಜನೆಯಲ್ಲಿ. ಆ 8 ಅಧ್ಯಾಯಗಳನ್ನ ನಾವು 4 ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಅವರಿಗೆ ಹಂತ ಹಂತವಾಗಿ ನಾವು ತರಬೇತಿಗಳನ್ನ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಒಬ್ಬ ಲೀಡರ್ ಅಂದ್ರೆ ಹೆಂಗಿರಬೇಕು, ನಾಯಕತ್ವ ಹೆಂಗಿರಬೇಕು, ನಮ್ಮ ಸಂವಹನ ಹೆಂಗಿರಬೇಕು ಅನ್ನೋ ಬಗ್ಗೆ ನಾವು ಅವರಿಗೆ ತರಬೇತಿಗಳನ್ನ ಕೊಟ್ಟು ಯುದ್ಧೋಪಾದಿಯಲ್ಲಿ ಅವರನ್ನ ಒಬ್ಬ ಕ್ಯಾಡರ್ ಆಗಿ ಆ ನಿಟ್ಟಿನಲ್ಲಿ ಅವರನ್ನ ರೆಡಿ ಮಾಡಿ ಅವ್ರಿಗೆ ನಾವು ಹಳ್ಳಿಗಳಿಗೆ ಕಳಿಸ್ತೀವಿ. ಸೊ ಈ ಒಂದು ಹಳ್ಳಿಗಳಿಗೆ ಅವರಿಗೆ ನಾವು ಬರೀ ಬರಿಗೈಯಿಂದ ಕಳಿಸಂಗಿಲ್ಲ, ಅವರಿಗೆ ನಮ್ಮ ಇಡೀ ಡಿಜಿಟಲ್ ಸಖಿ ಯೋಜನೆಯ ಒಂದು ಮಾಡ್ಯೂಲ್ಗಳ ಬಗ್ಗೆ, ಅಧ್ಯಾಯಗಳ ಬಗ್ಗೆ ಮತ್ತೆ ಗುರಿ ಮತ್ತು ಯೋಜನೆಗಳ ಬಗ್ಗೆ ನಾವು ಅವ್ರಿಗೆ ಹೇಳದ ಜೊತೆಗೇನೆ, ಒಬ್ಬ ಡಿಜಿಟಲ್ ಸಖಿ ಹೆಂಗೆ ಇರಬೇಕು ಅನ್ನೋ ಔಟ್ಲುಕ್ ಅಂತಂದ್ರೆ, ಒಬ್ಬ ಡಿಜಿಟಲ್ ಸಖಿಗೆ ಒಂದು ಯೂನಿಫಾರ್ಮ್, ಅವರಿಗೊಂದು ಐಡಿ ಕಾರ್ಡ್, ಅವರಿಗೊಂದು ಬ್ಯಾಡ್ಜ್, ಜೊತೆಗೆ ಒಂದು ಟ್ಯಾಬ್, ಅದೊಂದು ಬ್ಯಾಗ್, ಈ ಒಂದು ಕಿಟ್ಗಳನ್ನ ಕೊಟ್ಟು ನಾವು ಅವ್ರಿಗೆ ಹಳ್ಳಿಗಳು ಕಳಿಸ್ತೀವಿ. ಯಾಕಂತಂದ್ರೆ ಇವತ್ತು ಡಿಜಿಟಲ್ ಸಖಿ ಅಂತ ಐಡೆಂಟಿಫೈ ಆಗಬೇಕು ಅಂತಂದ್ರೆ ಅವರು ನೋಡಿದ ತಕ್ಷಣ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಎಲ್ಲ ಕಿಟ್ಗಳನ್ನ ವಿಚಾರಗಳೊಂದಿಗೆ ಹಳ್ಳಿಗಳಿಗೆ ಕಳಿಸ್ತೀವಿ. ಸೊ ಈ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ, ಅವರು ಹಳ್ಳಿಗಳಿಗೆ ಹೋಗಿ ಅವರು ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಈ ಒಂದು ಡಿಜಿಟಲ್ ಸಖಿ ಯೋಜನೆಯಲ್ಲಿ ಏನಪ್ಪಾ ಅಂತಂದ್ರೆ 15-20 ಹಳ್ಳಿಗಳ ಏನು ಕ್ಲಸ್ಟರ್ ಇರುತ್ತೆ, ಆ ಕ್ಲಸ್ಟರ್ ಮೇಲೆ ಏನಪ್ಪಾ ಅಂದ್ರೆ ಒಬ್ಬ ಕ್ಲಸ್ಟರ್ ಮ್ಯಾನೇಜರ್ ಅಂತ ಇರ್ತಾರೆ. ಸೊ ನಾವುಗಳು ಏನ್ ಮಾಡ್ತೀವಪ್ಪ ಅಂದ್ರೆ 5 ದಿನಗಳ ತರಬೇತಿಯ ನಂತರ ಮತ್ತೆ ಜನಗಳ ಅಭಿಪ್ರಾಯ ಹೆಂಗಿತ್ತು, ಏನಾಯ್ತು ಅನ್ನೋ ಬಗ್ಗೆ ಅವರಿಂದ ಮಾಹಿತಿಗಳನ್ನ ತಗೊಂಡು ಇನ್ನು ಏನ್ ಅವಶ್ಯಕತೆ ಇದೆ ಅದ್ರ ಬಗ್ಗೆ ನಾವು ಅವರಿಗೆ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ನ ಕೊಡ್ತೀವಿ. ಸೊ ಈ ಒಂದು ಯೋಜನೆಯ ಹಂತದಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಡಿಜಿಟಲ್ ಸಖಿಗಳಿಗೆ ಪ್ರತಿ ವಾರಕ್ಕೊಮ್ಮೆ ಗೂಗಲ್ ಸಭೆಗಳನ್ನ ಮಾಡ್ತೀವಿ, ಮತ್ತೆ ತಿಂಗಳಿಗೊಮ್ಮೆ ಮಂತ್ಲಿ ಸಭೆಗಳನ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಗುರಿ ಏನಾಗಿತ್ತು, ನಮ್ಮ ಅಚೀವ್ಮೆಂಟ್ ಏನಾಯ್ತು, ಜೊತೆಗೆ ಜನಗಳ ನಾಡಿ ಮಿಡಿತ ಹೇಗಿದೆ, ಜನಗಳನ್ನ ನಾವು ಇನ್ನೂ ಯಾವ ರೀತಿಯಾಗಿ ನಾವು ಅವ್ರಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಾವು ಅವರುಗಳಿಂದ ಫೀಡ್ಬ್ಯಾಕ್ ಗಳನ್ನ ತಗೊಂಡು, ಸೊ ಒಂದು ಯೋಜನೆ ಮುಖಾಂತರ ಮಾಹಿತಿಗಳನ್ನ ತಗೊಂಡು ನಾವು ಅವ್ರಿಗೆ ಕೊಡ್ತಕ್ಕಂಥ ಒಂದು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಈ ಒಂದು ಡಿಜಿಟಲ್ ಸಖಿ ಯೋಜನೆ ಅಂತಂದ್ರೆ ಮುಖ್ಯವಾಗಿ ನಮ್ದು ಉದ್ದೇಶ ಅರಿವು, ಜ್ಞಾನ ಮತ್ತೆ ಅಳವಡಿಕೆ ಅಂತಕ್ಕಂಥದ್ದು ಒಂದು ಇದಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಕಿಟ್ಗಳನ್ನ ಕೊಟ್ಟು ನಮ್ಮ 8 ಅಧ್ಯಾಯಗಳನ್ನ ಅಂದ್ರೆ, ಸೊ ಒಳ್ಳೆಯ ಸಾಲ ಮತ್ತೆ ಕೆಟ್ಟ ಸಾಲ ಅಂದ್ರೆ ಏನು, ಉಳಿತಾಯ ಅಂತಂದ್ರೇನು, ಮತ್ತೆ ದೀರ್ಘಾವಧಿ ಹಣಕಾಸಿನ ಯೋಜನೆಗಳು, ಅಲ್ಪಾವಧಿ ಹಣಕಾಸಿನ ಯೋಜನೆಗಳ ಬಗ್ಗೆ ನಾವು ಜನಗಳಿಗೆ ತರಬೇತಿ ಮಾಡಕ್ ಹೋದಾಗ ಜನಗಳು ಈಸಿಯಾಗಿ ನಮ್ಮನ್ನ ಸ್ವೀಕಾರ ಮಾಡಲಿಲ್ಲ. ಸೊ ಆ ಟೈಮಲ್ಲಿ ನಾವು ಇನ್ನೂ ಕೂಡ ಏನ್ ಸಮಸ್ಯೆಗಳಿದಾವೆ ಜನಗಳ ಜೊತೆ ಒಂದು ಕೂತ್ಕೊಂಡು, ಡಿಜಿಟಲ್ ಸಖಿ ಅಂತಂದ್ರೆ ಒಬ್ಬ ಫ್ರೆಂಡ್, ಸಖಿ ಯಾವತ್ತು ಕೂಡ ಒಬ್ಬ ಆಫೀಸರ್ ಆಗಿ ಅವ್ರ ಹತ್ರ ಹೋಗಂಗಿಲ್ಲ, ಸಖಿ ಯಾವತ್ತು ಕೂಡ ಒಬ್ಬ ಮೇಡಮ್ ಆಗಿ ಅವ್ರ ಹತ್ರ ಹೋಗಂಗಿಲ್ಲ, ಅವಳೊಬ್ಬ ಗೆಳತಿಯಾಗಿ ಹೋಗ್ತಾಳೆ, ಆ ಕುಟುಂಬದ ಯಜಮಾನ್ತಿ ಏನಿದ್ದಾಳೆ ಅವಳ ಜೊತೆ ಕುತ್ಕೊಳ್ತಾಳೆ, ಕುತ್ಕೊಂಡು ಸೊ ಆ ಕುಟುಂಬದ ದಾಖಲಾತಿಗಳನ್ನ ಅವಳು ಪರಿಷ್ಕರಣೆ ಮಾಡಿ, ಸೊ ಯಾವ ದಾಖಲಾತಿಗಳು ಆ ಕುಟುಂಬಕ್ಕೆ ಇನ್ನು ಬೇಕಾಗಿದೆ ಅಂತಕ್ಕಂತ ಒಂದು ಮಾಹಿತಿಗಳನ್ನ ತಗೊಂಡು ನಾವು ಮೊದಲನೇ ಕೆಲಸ ಏನ್ ಮಾಡಿದೀವಪ್ಪ ಅಂತಂದ್ರೆ, ಆ ದಾಖಲಾತಿಗಳ ಪ್ರಾಮುಖ್ಯತೆಯನ್ನ ಅವರಿಗೆ ಹೇಳ್ಕೊಟ್ಟು, ಸೊ ಆ ದಾಖಲಾತಿಗಳನ್ನ ನಾವು ಎಲ್ಲಿ ಮಾಡಿಸ್ಕೋಬೇಕು ಅನ್ನೋ ಮಾರ್ಗದರ್ಶನ ಕೊಟ್ಟು ಅದರ ಅವಶ್ಯಕತೆಯ ಬಗ್ಗೆ ನಾವು ಅವರಿಗೆ ಇದು ಮಾಡ್ಬಿಟ್ಟೆನಪ್ಪ ಅಂದ್ರೆ, ಆ ಒಂದು ರೀತಿಯ ಒಂದು ಕೆಲಸ ನಾವು ಮಾಡಕ್ ಶುರು ಮಾಡಿದ್ಮೇಲೆ ಹಂತ ಹಂತವಾಗಿ ನಮ್ಮ ಡಿಜಿಟಲ್ ಸಖಿಗಳ ಮೇಲೆ ಜನಗಳಿಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡಕ್ಕೆ ಶುರುವಾಗುತ್ತೆ. ಸೊ ಆ ಟೈಮಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಅದ್ರ ಜೊತೆಗೆ ನಮ್ಮ ಮಾಡೆಲ್ಗಳ ಬಗ್ಗೆ ಜನಗಳಿಗೆ ಮಾಹಿತಿಗಳನ್ನ ಕೊಡ್ತೀವಿ. ಯಾಕಂತಂದ್ರೆ ನಮ್ಗೆ ಗೊತ್ತಿರೋಂಗೇನೆ ಪ್ರತಿಯೊಬ್ಬ ವ್ಯಕ್ತಿಗೆ ಅವನದಂತ ಆರ್ಥಿಕ ಯೋಜನೆಗಳ ಬಹಳ ಅವಶ್ಯಕತೆ ಇದೆ. ಪರ್ಸನಲ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ನಾವು ಕರಿತೀವಿ. ಯಾವ ಕುಟುಂಬ ಆರ್ಥಿಕ ಯೋಜನೆಗಳನ್ನ ರೂಢಿಸಿಕೊಳ್ಳಂಗಿಲ್ಲ ಅವ್ರು ಆರ್ಥಿಕವಾಗಿ ಬೆಳವಣಿಗೆ ಮಾಡಿಕೊಳ್ಳಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಜನಗಳಿಗೆ ಆರ್ಥಿಕ ಯೋಜನೆಗಳ ಬಗ್ಗೆ ಯಾವ ರೀತಿಯಾಗಿ ಮಾಹಿತಿಗಳನ್ನ ಕೊಡಬೇಕು ಅನ್ನೋ ಬಗ್ಗೆ ನಾವು ಡಿಜಿಟಲ್ ಸಖಿಗಳಿಗೆ ನಮ್ಮ ವಾರ ಸಭೆಗಳಲ್ಲಿ, ತಿಂಗಳ ಸಭೆಗಳಲ್ಲಿ ಏನೇನಪ್ಪಾ ಅಂತಂದ್ರೆ ನಾವು ಮಾಹಿತಿಗಳನ್ನ ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ಯೋಜನೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ವರ್ಕ್ ಬುಕ್ ಅಂತಿದೆ. ಆ ವರ್ಕ್ ಬುಕ್ ಅಲ್ಲಿ ಒಂದು ಕುಟುಂಬದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡತಕ್ಕಂಥ ಒಂದು ಪುಸ್ತಕದಲ್ಲಿ ಏನಪ್ಪಾ ಅಂತಂದ್ರೆ, ಆ ಕುಟುಂಬದ ಮಹಿಳೆಯಿಂದ ನಾವು ಮಾಹಿತಿಯನ್ನು ತಗೊಂಡು, ಸೊ ಯಾಕಂತಂದ್ರೆ ನಾವು ಯಾಕೆ ಹೆಣ್ಮಕ್ಕಳನ್ನ ಇಲ್ಲಿ ಗುರಿಯಾಗಿ ಇಟ್ಕೊಂಡಿದ್ದೇವಪ್ಪ ಅಂತಂದ್ರೆ, ನಮ್ಮ ಯೋಜನೆ ಯಾವಾಗಲೂ ಕೂಡ ಹೇಳ್ತಾ ಇರ್ತದೆ, ಒಬ್ಬ ಪುರುಷನನ್ನ ನಾವು ಟ್ರೈನಿಂಗ್ ಮಾಡಿದ್ರೆ ಸೊ ಆ ಟ್ರೈನಿಂಗ್ ಬರೀ ಅವನಿಗೆ ಮಾತ್ರ ಕೊಟ್ಟಂಗಂತ, ಸೊ ಅದೇ ಒಬ್ಬ ಮಹಿಳೆಯನ್ನ ಮಾಡಿದ್ರೆ ಇಡೀ ಕುಟುಂಬಕ್ಕೆ ಅದನ್ನ ಕಲಿಸಂಗಾಗತ್ತೆ. ಹಾಗಾಗಿ ಹೆಣ್ಮಕ್ಕಳನ್ನ ಗುರಿಯಾಗಿ ಇಟ್ಕೊಂಡೇನಪ್ಪ ಅಂದ್ರೆ, ನಾವು ಒಂದು ಡಿಜಿಟಲ್ ಸಖಿ ಯೋಜನೆಯಲ್ಲಿ ಆರ್ಥಿಕ ಯೋಜನೆಗಳನ್ನ ಪಾಠ ಮಾಡಕ್ ನಾವು ಹೋಗ್ತಾ ಇದೀವಿ. ಆಮೇಲೆ ಸರ್ಕಾರದ ಯೋಜನೆಗಳು ಸಾಕಷ್ಟು ಇದಾವೆ, ಆ ಯೋಜನೆಗಳು ಜನಗಳ ಮನೆ ಬಗಲಿ ಹೋಗಿ ತಲುಪ್ತಾ ಇಲ್ಲ. ಯಾಕಂತಂದ್ರೆ ಆ ಯೋಜನೆ ಅದು ಬರೀ ಅಲ್ಲಿ ಕಾಗದ ಪತ್ರಗಳಲ್ಲಿ ಉಳಿತಾ ಇದೆ ವಿನಃ ಎಷ್ಟೋ ಜನರಿಗೆ ಅದನ್ನ ಮುಟ್ಟಿಲ್ಲ. ಸೊ ನಮ್ಮ ಡಿಜಿಟಲ್ ಸಖಿ ಯೋಜನೆ ಇಲ್ಲಪ್ಪ ಅಂದ್ರೆ, ಆ ಗ್ರಾಮದ ಕೊನೆಯ ವ್ಯಕ್ತಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದೀವಿ. ಸೊ ನಮ್ಮ ಪ್ರತಿ ತಿಂಗಳ ಸಭೆಯಲ್ಲಿ ಅಥವಾ ಯಾವ್ದೋ ಇಲಾಖೆ ಹೋಗಿ ಪರಿಹಾರ ಪಡ್ಕೊಳ್ಬೇಕಂದ್ರೆ ಇಲ್ಲೇನೆ ಪರಿಹಾರ ಅಂತಂದ್ರೆ ಒಂದು ಯೋಜನೆ ಪಡ್ಕೋಬೇಕು ಅಂತಂದ್ರೆ ಯಾವ ದಾಖಲಾತಿಗಳು ಬೇಕು ಅನ್ನೋ ಇಲ್ಲೇನ ಅವ್ರಿಗೆ ರೆಡಿ ಮಾಡಿ ಕಳಿಸಿದಾಗ ಸೊ ಅವ್ರದ್ದು ಟೈಮ್ ಕೂಡ ಉಳಿತಾಯ ಆಗುತ್ತೆ, ಅವ್ರ ಸಮಯ ಕೂಡ ವ್ಯರ್ಥ ಆಗಂಗಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಪ್ರತಿ ತಿಂಗಳ ಸಭೆಯಲ್ಲಿ ಒಂದು ಎರಡು ಹೊಸ ಯೋಜನೆಗಳ ಬಗ್ಗೆ ನಾವು ಡಿಜಿಟಲ್ ಸಖಿಗಳಿಗೆ ಮಾಹಿತಿಗಳನ್ನ ಕೊಡ್ತೀವಿ. ಸೊ PMFAM ಅಂತಂದ್ರೆ ಹಿಂಗೆ, ಇದರಲ್ಲಿ ಇಷ್ಟು ಸಬ್ಸಿಡಿ ಸಿಗುತ್ತೆ, ಇಂತಿಂತ ಆಹಾರ ಘಟಕ ಉತ್ಪಾದನಾ ಘಟಕಗಳಿಗೆ ಮಾತ್ರ ಇದನ್ನು ಸಿಗುತ್ತೆ ಅಂತ ಮಾಹಿತಿನ ಕೊಟ್ಟು ಕಳಿಸಿದಾಗ, ಒಂದು PMEZPI ಬಗ್ಗೆ ಮಾಹಿತಿಗಳನ್ನು ಕೊಟ್ಟು ಕಳಿಸಿದಾಗ, PM MUDRA ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟಾಗ ಅವ್ರು ಹೋಗಿ ಅದನ್ನ ಸಮುದಾಯಗಳ ಮಧ್ಯೆ ಅವ್ರು ಹೇಳ್ಕೊಳ್ತಾರೆ, ಸಮುದಾಯಗಳ ಮಧ್ಯೆ ಶೇರ್ ಮಾಡ್ಕೊಳ್ತಾರೆ. ಸೊ ಹೀಗಾಗೇನಪ್ಪ ಅಂತಂತಂದ್ರೆ ನಮ್ದು ಡಿಜಿಟಲ್ ಸಖಿ ಯೋಜನೆ ವರ್ಕ್ ನಡೀತಾ ಇದೆ. ಸೊ ಈ ಡಿಜಿಟಲ್ ಸಖಿ ಯೋಜನೆ ಇಲ್ಲಪ್ಪ ಅಂತಂದ್ರೆ ನಾವು ಸಿಪ್ ಅಂತ ನಾವು ಒಂದು ಇದನ್ನ ಗುರಿಯನ್ನು ಇಟ್ಕೊಂಡು ವರ್ಕ್ ಮಾಡ್ತಾ ಇದೀವಿ. ಸಿಪ್ ಅಂತಂದ್ರೆ ಸೇವಿಂಗ್ ಇನ್ಸೂರೆನ್ಸ್ ಅಂಡ್ ಪೆನ್ಷನ್. ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಉಳಿತಾಯ ಅನ್ನೋದು ಬೇಕು, ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ವಿಮೆ ಅನ್ನೋದು ಬೇಕು, ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಪೆನ್ಷನ್ ಅಂತಕ್ಕಂಥದ್ದು ಬೇಕು. ಯಾಕಂತಂದ್ರೆ ನಾಳೆ ಬರ್ತಕ್ಕಂಥ ಕೆಟ್ಟ ಸಮಯಗಳನ್ನ ನಾವು ಎದುರಿಸಬೇಕು ಅಂದ್ರೆ ನಾವು ಇವತ್ತು ಸಜ್ಜಾಗಬೇಕಾಗಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಇದು ನಮ್ಮ ಡಿಜಿಟಲ್ ಸಖಿ ಯೋಜನೆ ಒಂದು ಗುರಿ ಕೂಡ ಇದೆ. ಆ ಗುರಿಯನ್ನು ಇಟ್ಕೊಂಡು ಏನಪ್ಪಾ ಅಂದ್ರೆ ಒಂದು ಗ್ರಾಮಗಳಲ್ಲಿ ಕನಿಷ್ಠವಾಗಿ ಪ್ರತಿ ಕುಟುಂಬಕ್ಕೆ ಒಂದು ಕುಟುಂಬದಲ್ಲಿ ಸೇವಿಂಗ್ ಇತ್ತು, ಇನ್ಸೂರೆನ್ಸ್ ಇತ್ತು ಅಂದ್ರೆ ಪೆನ್ಷನ್ ಮಾಡಿಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದೀವಿ. ಆ ಕುಟುಂಬದಲ್ಲಿ ಯಾವುದೂ ಇಲ್ಲಂದ್ರೂ ಕೂಡ ಆ ಮೂರುಗಳನ್ನ ಮಾಡಿಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದೀವಿ. ಸೊ ಈ ಟೈಮಲ್ಲಿ ಏನಪ್ಪಾ ಅಂದ್ರೆ ನಾವು ಗ್ರಾಮ ಮಟ್ಟದ ಪಾಲುದಾರರು ಅಂದ್ರೆ ಗ್ರಾಮ ಪಂಚಾಯತ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ಅಥವಾ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಲೀಡ್ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಸೊ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳಾಗಿರ್ಬೋದು, ಅವರೆಲ್ಲರ ಒಂದು ಪಾಲುದಾರಿಕೆಯೊಂದಿಗೆ ಏನಪ್ಪಾ ಅಂದ್ರೆ ಡಿಜಿಟಲ್ ಸಖಿ ಯೋಜನೆ ಕೆಲಸ ಮಾಡ್ತಾ ಇದೆ. ಸೊ ಈ ಡಿಜಿಟಲ್ ಸಖಿ ಯೋಜನೆ ಏನಿದಲ್ಲ, ಈ ಯೋಜನೆ ಇನ್ನೂ ಕೂಡ ನಾವು ಸರಳೀಕರಣ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಕೆಲವು ಹೊಸ ಆಪ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಕ್ರಿಯಾ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಅಂದ್ರೆ ನಾವೆಲ್ಲರೂ ಕೂಡ ಅತಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು ಮೊಬೈಲ್ನ. ಸೊ ನಾವು ಒಂದು ವರ್ಕ್ ಬುಕ್ ಅಂತ ಕೊಟ್ಟಾಗ ಆ ಮನೆಯ ಹೆಣ್ಣುಮಗಳು ಬರೆದಿಡಬಹುದು, ಆ ಮನೆಯ ಗಂಡಸ ಮಗ ಆ ವರ್ಕ್ ಬುಕ್ ನಾವು ಯೂಸ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನಾವೇನ್ ಮಾಡ್ತೇವಪ್ಪ ಅಂದ್ರೆ ನಾವು ದಿನನಿತ್ಯ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥ ಮೊಬೈಲ್ ಅಲ್ಲಿ ಒಂದು ಕ್ರಿಯಾ ಫೈನಾನ್ಸ್ ಅಂತ ಒಂದು ಆಪ್ ಹಾಕೊಟ್ಟು ಆ ಆಪ್ ನಲ್ಲಿ ಏನಪ್ಪಾ ಅಂತಂದ್ರೆ ಅವ್ರನ್ನ ದಿನನಿತ್ಯದ ಖರ್ಚು ವೆಚ್ಚಗಳನ್ನ ಪಟ್ಟಿ ಮಾಡ್ತಕ್ಕಂಥ ಒಂದು ಆಪ್ಷನ್ ಅದರಲ್ಲಿದೆ. ಜೊತೆಗೇನಪ್ಪಾ ಅಂದ್ರೆ ಇವತ್ತು RD ಇದೆ, FD ಇದೆ. ಸೊ FD ಅಂತಂದ್ರೆ ಇಂತಿಷ್ಟು ವರ್ಷಗಳಲ್ಲಿ ನಾವು ಇಷ್ಟು ಪರ್ಸೆಂಟ್ ಅಂದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಅಂತಕ್ಕಂಥ ಒಂದು ಕ್ಯಾಲ್ಕುಲೇಟ್ ಮಾಡಿಕೊಡ್ತದೆ. ಆಮೇಲೆ ನಮ್ಮ ಆರ್ಥಿಕ ಯೋಜನೆಗಳು, ಉದಾಹರಣೆಗೆ ಒಂದು ಎಮ್ಮಿ ಖರೀದಿ ಮಾಡಬೇಕು ಅಂತಂದ್ರೆ ಒಂದು 50,000 ರೂಪಾಯಿ ಇರತಕ್ಕಂಥ ಎಮ್ಮಿ ರೇಟ್ ಇವತ್ತೆಂದು ಮುಂದಿನ 2 ವರ್ಷದಲ್ಲಿ ಎಷ್ಟು ರೇಟ್ ಆಗುತ್ತೆ, ಹಾಗಾದ್ರೆ ನಾವು ಎಷ್ಟು ತಿಂಗಳಿಗೆ ಎಷ್ಟು ಉಳಿತಾಯ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ಆಪ್ ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತೆ. ಆ ಆಪ್ಗಳ ಬಗ್ಗೆ ನಾವು ಡಿಜಿಟಲ್ ಸಖಿಗಳಿಗೆ ಏನಪ್ಪಾ ಅಂದ್ರೆ ಪ್ರತಿ ಸಭೆಗಳಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಇವತ್ತು ಹೆಲ್ತ್ ಇನ್ಸೂರೆನ್ಸ್ ಗಳಿದಾವೆ. ಸೊ ನಮ್ಮ ಮೊಬೈಲ್ ಮುಖಾಂತರ ನಾವು ಒಂದು ಇನ್ಸೂರೆನ್ಸ್ ಮಾಡ್ಕೋಬಹುದು, ಆಯುಷ್ಮಾನ್ ಆಗಿರ್ಬೋದು, ಈ ಶ್ರಮ ಕಾರ್ಡ್ ಆಗಿರ್ಬೋದು. ಸೊ ಆ ಒಂದು ಆಪ್ ಮುಖಾಂತರ ಏನಪ್ಪಾ ಅಂತಂದ್ರೆ ನಾವು ಜನಗಳಿಗೆ ನಾವು ಒಂದು ಇನ್ಸೂರೆನ್ಸ್ ಮಾಡ್ಕೊಡ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದೀವಿ. ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಮ್ದು ಕೇಂದ್ರ ಸರ್ಕಾರದ ಹಕ್ಕು ದರ್ಶಕ್ ಅಂತ ಒಂದು ಆಪ್ ಇದೆ. ಆ ಹಕ್ಕು ದರ್ಶಕ್ ಆಪ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಎಲ್ಲಾ ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನ ಪಡ್ಕೋಬಹುದು. ಆ ಎಲ್ಲಾ ಯೋಜನೆಗಳ ಮಾಹಿತಿಗಳನ್ನ ಪಡ್ಕೊಳ್ಳಿಕ್ಕೆ ಅವರು ತಗೊಂಡೇನಪ್ಪಾ ಅಂತಂದ್ರೆ ಡಿಜಿಟಲ್ ಸಖಿಗಳು ಜನಗಳಿಗೆ ಮುಟ್ಟಿಸ್ತಾರೆ. ಆಗ್ಲೇ ಹೇಳ್ದಂಗೆ ಏನಪ್ಪಾ ಅಂದ್ರೆ ನಮ್ಮ ಯೋಜನೆಯ ಮೊದಲನೇ ಫಲಾನುಭವಿ ಡಿಜಿಟಲ್ ಸಖಿ. ನಾವು ಅವಳನ್ನ ಆ ಗ್ರಾಮದ ಒಬ್ಬ ಆರ್ಥಿಕ ಸಲಹೆಗಾರ್ತಿಯಾಗಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಡಿಜಿಟಲ್ ಸಖಿಗಳನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದೀವಿ. ಸೊ ಇನ್ನೊಂದು ನಮ್ಮ ಯೋಜನೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಆ ಗ್ರಾಮದಲ್ಲಿ ಆರ್ಥಿಕ ಒಳಹರಿವು ಜಾಸ್ತಿ ಆಗಬೇಕು ಅಂತಂದ್ರೆ ಆ ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ ಹಣಕಾಸಿನ ಒಂದು ವ್ಯವಹಾರ ಜಾಸ್ತಿ ಆಗಬೇಕು ಅಂದ್ರೆ ಪ್ರತಿ ಮನೆಯಲ್ಲಿ ಒಂದು ಉದ್ಯಮ ಪ್ರಾರಂಭ ಆಗಬೇಕು. ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಆ ಗ್ರಾಮದ ಅನ್ಪಾಲಿಶಡ್ ಅಂತಂದ್ರೆ ಯಾವುದು ಗೊತ್ತಿರತಕ್ಕಂಥ ಒಬ್ಬ ಮಹಿಳಾ ಉದ್ಯಮಿಯನ್ನ ಒಬ್ಬ ಪಾಲಿಶಡ್ ಉದ್ಯಮಿಯಾಗಿ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ನಾವು ಡಿಜಿಟಲ್ ಸಖಿಗಳ ಮುಖಾಂತರ ಹಳ್ಳಿಗಳಲ್ಲಿ ಮಾಡ್ತಾ ಇದೀವಿ. ಸೊ ಉದಾಹರಣೆ ಏನಪ್ಪಾ ಅಂದ್ರೆ ಇವತ್ತು ಯಾರೋ ಒಂದು ಉದ್ಯಮ ಮಾಡ್ತಾ ಇರ್ತಾರೆ. ಸೊ ಆ ಉದ್ಯಮದ ಬಂದಿರತಕ್ಕಂಥ ಆದಾಯವನ್ನ ಅವ್ರಿಗೆ ದಿನನಿತ್ಯದ ಜೀವನದಲ್ಲಿ ಬಳಸ್ಕೊಂಡ್ಬಿಡ್ತಾರೆ ಅವರು. ಸೊ ಕೊನೆಯ ದಿನ ಏನಪ್ಪಾ ಅಂತಂದ್ರೆ ಆ ಉದ್ಯಮದಿಂದ ಎಷ್ಟು ಬಂತು ಎಷ್ಟು ಹೋಯಿತು ಅನ್ನೋದು ಮಾಹಿತಿ ಅವ್ರಿಗೆ ಸಿಗಂಗಿಲ್ಲ. ಸೊ ನಮ್ಮ ಡಿಜಿಟಲ್ ಸಖಿಗಳ ಮುಖಾಂತರ ನಾವು ಪ್ರತಿ ಮನೆಯಲ್ಲಿ ಯಾರು ಮಹಿಳಾ ಉದ್ಯಮಿಗಳಿದ್ರೆ ಅವರುಗಳೇನಪ್ಪಾ ಒಂದು ಕ್ಯಾಶ್ ಬುಕ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ಅಂದ್ರೆ ಒಂದು ನಗದ ಪುಸ್ತಕ ಪರಿಚಯ ಮಾಡಿಸ್ತಾ ಇದೀವಿ, ಒಂದು ಲೆಡ್ಜರ್ ಸಾಮಾನ್ಯ ಖಾತೆಯನ್ನು ನಾವು ಪರಿಚಯ ಮಾಡಿಕೊಡ್ತಾ ಇದೀವಿ. ಅವರು ದಿನನಿತ್ಯದ ಖರ್ಚು ವೆಚ್ಚಗಳನ್ನ ನಮ್ಮ ಡಿಜಿಟಲ್ ಸಖಿಗಳ ಒಂದು ಸಹಾಯದೊಂದಿಗೆ ಅದನ್ನ ಬರೆದಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೀವಿ. ಆಮೇಲೆ ನಾವು ಇವತ್ತೇನಪ್ಪಾ ಅಂತಂದ್ರೆ ಇವತ್ತು ಒಂದು ಐಡೆಂಟಿಫಿಕೇಶನ್ ಆಗಬೇಕು ಅಂತಂದ್ರೆ ಒಂದು ಬ್ರ್ಯಾಂಡಿಂಗ್ ಅನ್ನೋದು ಬಹಳ ಅವಶ್ಯಕತೆ ಇದೆ. ಸೊ ಉದಾಹರಣೆಗೆ ಅನ್ನಪೂರ್ಣೇಶ್ವರ ರೊಟ್ಟಿ ಕೇಂದ್ರ, ಅನ್ನಪೂರ್ಣೇಶ್ವರ ಹಿಟ್ಟಿನ ಗಿರಣಿ. ಸೊ ಇವತ್ತು ಆ ತರದ್ದೇನಪ್ಪಾ ಅಂದ್ರೆ ಜನಗಳಿಗೆ ನಾವು ಕಲಿಸಿಕೊಡ್ತಾ ಇದೀವಿ, ನಿಮ್ದೊಂದು ಬ್ರ್ಯಾಂಡಿಂಗ್ ನ ಮಾಡ್ಕೊಳ್ರಿ ನೀವು. ಆಮೇಲೆ ಯಾರೋ ಒಬ್ಬ ವ್ಯಕ್ತಿ ಗುಲ್ಬರ್ಗನಿಂದ ನಿಮ್ಗೆ ಆರ್ಡರ್ ಕೊಡ್ತಾನಪ್ಪ ಅಂತಂದ್ರೆ ಅವನ ಹತ್ರ ದುಡ್ಡು ಇರಂಗಿಲ್ಲ, ಗೂಗಲ್ ಪೇ ಫೋನ್ ಮುಖಾಂತರ ಅವ್ನು ಪೇಮೆಂಟ್ ಮಾಡ್ತಾನ. ಅವಾಗ ನಾ ಆ ಒಂದು ಬಿಸ್ನೆಸ್ ಕಳ್ಕೊಳ್ಬಾರ್ದು ಅಂತಂದ್ರೆ ನೀವು ಡಿಜಿಟಲ್ ಕಿಟ್ಗಳನ್ನ ಬಳಕೆ ಮಾಡ್ರಿ. ಗೂಗಲ್ ಪೇ, ಫೋನ್ ಪೇ, UPI ಕಿಟ್ಗಳನ್ನ ನೀವು ಬಳಕೆ ಮಾಡ್ಕೋಬೇಕು ಅನ್ನೋದನ್ನ ನಾವು ಮಹಿಳಾ ಉದ್ಯಮಿಗಳಿಗೆ ಏನಪ್ಪಾ ಅಂದ್ರೆ ನಮ್ಮ ಡಿಜಿಟಲ್ ಸಖಿಗಳ ಡಬ್ಲ್ಯೂ ಟ್ರ್ಯಾಕಿಂಗ್ ಅಂತ ಹೇಳಿ. ಸೊ ಮೊದಲನೇ ಹಂತದಲ್ಲಿ ಒಬ್ಬ ಮಹಿಳಾ ಉದ್ಯಮಿ ಅವಳ ಹತ್ರ ಇವತ್ತು ಏನೇನು ಇತ್ತು ಬೇಸಿಕ್ ಆಗಿ. ಸೊ ನಾವು ದಿನ ಕಳೆದಂತೆ ಏನಪ್ಪಾ ಅಂದ್ರೆ ಈ ಎರಡು ವರ್ಷಗಳಲ್ಲಿ ಏನಪ್ಪಾ ಅಂತಂದ್ರೆ ಅವಳಿಗೆ ನಾವು ಏನೇನು ಇಂಟ್ರೊಡ್ಯೂಸ್ ಮಾಡಿಕೊಟ್ವಿ. ಸೊ ಅವಳಿಗೆ UPI ಇರಲಿಲ್ಲ, UPI ಮಾಡಿಕೊಟ್ವಿ. ಅವಳು ಕ್ಯಾಶ್ ಬುಕ್ ಬರೀತಿರ್ಲಿಲ್ಲ, ಇವತ್ತು ಪುಸ್ತಕ ಬರೀತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಡ್ತಾ ಇದ್ವಿ. ಅವಳಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬ್ರ್ಯಾಂಡಿಂಗ್ ಇರಲಿಲ್ಲ, ಇವತ್ತು ಬ್ರ್ಯಾಂಡಿಂಗ್ ಮಾಡ್ಕೊಡ್ತಾ ಇದೀವಿ. ಆಮೇಲೆ ಸ್ಕೀಮ್ಗಳು. ಸೊ ಇವತ್ತು PMFME ಬಗ್ಗೆ ಹೇಳಿದ್ರೆ ಸರ್ ಅವರು ಪ್ರಧಾನಮಂತ್ರಿ ಫಾರ್ಮಲೈಸ್ಡ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಆ ಸ್ಕೀಮ್ ಅಲ್ಲಿ ಎಂಥವ್ರು ಬೆನಿಫಿಷಿಯರಿಗಳಾಗ್ತಾರೆ. ಸೊ ಆ ಬೆನಿಫಿಷಿಯರ್ ತಗೋಬೇಕು ಅಂದ್ರೆ ಎಂಥವ್ರಿಗೆ ನಾವು ಮಾಡ್ಕೊಳ್ಳಕ್ ಸಾಧ್ಯ ಆಗುತ್ತೆ. ಸೊ ಎಲ್ಲಾನು ಕೂಡ ನಾವು ಮಹಿಳಾ ಉದ್ಯಮಿಗಳ ಜೊತೆ ಕುಂದಿರ್ತೀವಿ, ನಮ್ಮ ತಾಲೂಕಾ ಕ್ಲಸ್ಟರ್ ಮ್ಯಾನೇಜರ್ಗಳು ಮತ್ತು ಡಿಜಿಟಲ್ ಸಖಿಗಳು ಕುತ್ಕೊಂಡು ಅವ್ರನ್ನ ಆ ಒಂದು ಟ್ರೈನ್ ಅಪ್ ಮಾಡಿ ಅವ್ರನ್ನ ಆ ಒಂದು ಒಳ್ಳೆ ಉದ್ಯಮಿ ಆಗ್ಲಿಕ್ಕೆ ಸಜ್ಜುಗೊಳಿಸತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಡಿಜಿಟಲ್ ಸಖಿಗಳು ಏನು ಮನೆ ತರಬೇತಿಗಳನ್ನ ಮಾಡಿರ್ತಾರೆ, ಸೊ ಅವ್ರ ಜೊತೆ ಕುತ್ಕೊಂಡು ನಾವು ಇನ್ನೊಂದ್ಸಲ ಗುಂಪು ಸಭೆಗಳನ್ನ ಮಾಡಿ ಆ ಗುಂಪು ಸಭೆಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದೀವಿ. ಇನ್ನೊಂದು ನಾವು ಶಾಲಾ ಕಾಲೇಜುಗಳನ್ನು ಕೂಡ ನಾವು ಗುರಿಯಾಗಿ ಇಟ್ಕೊಂಡಿದೀವಿ. ಯಾಕಂತಂದ್ರೆ ಒಬ್ಬ ವಿದ್ಯಾರ್ಥಿಗೆ ಅವನು ವಿದ್ಯಾರ್ಥಿ ಜೀವನದಲ್ಲೇ ಉಳಿತಾಯದ ಇಂಪಾರ್ಟೆನ್ಸ್ ಗೊತ್ತಾಗಬೇಕು. ಸೊ ವಿಮೆಯ ಇಂಪಾರ್ಟೆನ್ಸ್ ಮಹತ್ವ ಗೊತ್ತಾಗಬೇಕು, ಪೆನ್ಷನ್ ನ ಮಹತ್ವ ಗೊತ್ತಾಗಬೇಕು ಅಂದ್ಬಿಟ್ಟು ಅಲ್ಲಿಂದ ನಾವು ಪ್ರಾರಂಭ ಮಾಡಿಟ್ಬಿಟ್ಟಂದ್ರೆ ಅವ್ರಿಗೆ ಅಲ್ಲಿಂದ ಸಜ್ಜುಗೊಳಿಸಿ ಕಳಿಸೋದ್ರ ಜೊತೆಗೆ. ಸೊ ನಾವು ಪ್ರತಿ ಗ್ರಾಮ ಮಟ್ಟದಲ್ಲಿ ಇವತ್ತು ಲೀಡ್ ಬ್ಯಾಂಕ್ ಆಗಿರ್ಬೋದು ಅಥವಾ ಸ್ಥಳೀಯ ಬ್ಯಾಂಕ್ಗಳಾಗಿರ್ಬೋದು, ಪೋಸ್ಟ್ ಆಫೀಸ್ಗಳಾಗಿರ್ಬೋದು, ಅವರೆಲ್ಲರ ಪಾಲುದಾರಿಕೆಯೊಂದಿಗೆ ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿ ನಾವು ವಿಮಾ ಕ್ಯಾಂಪ್ಗಳನ್ನ ಮಾಡ್ತಾ ಇದೀವಿ, ಉಳಿತಾಯದ ಕ್ಯಾಂಪ್ಗಳನ್ನ ಮಾಡ್ತಾ ಇದೀವಿ. ಆ ಟೈಮಲ್ಲಿ ಏನಪ್ಪಾ ಅಂತಂದ್ರೆ PMSBY, PMJJY, ಅಟಲ್ ಪೆನ್ಷನ್, ಮಹಿಳಾ ಕಿಸಾನ್ ಪತ್ರ, PPF, ಈ ತರ ಯೋಜನೆಗಳು ಆ ಒಂದು ಕ್ಯಾಂಪ್ಗಳನ್ನೇ ಜನಗಳಿಗೆ ಮಾಡ್ಕೊಡ್ತಕ್ಕಂತ ಒಂದು ಕೆಲಸಗಳನ್ನ ಮಾಡ್ತಾ ಇದೀವಿ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದ್ರೆ ಆಳನ್ ತಾಲೂಕಿನ ಎಳಸಂಖಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ಡಿಜಿಟಲ್ ಸಖಿ ಮನೆ ತರಬೇತಿ ಅಂತ ಹೋದಾಗ ಅವಳೊಂದು ಮಾಹಿತಿ ಕೊಟ್ಟಿರ್ತಾಳೆ, ಯಾವ್ದಾದ್ರೂ ಒಬ್ಬ ರೈತ ಸೊ ಸಾಲದ ಬಾಧ್ಯತೆ ಅಳ್ಲಾರ್ದೇನೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಅಂತಂದ್ರೆ ಅವ್ರಿಗೆ ಸರ್ಕಾರದಿಂದ 500,000 ಸಹಾಯ ಕೊಡ್ತದೆ ಸರ್ಕಾರ ಅಂತ. ಸೊ ಈ ಒಂದು ತರಬೇತಿ ಆದ್ಮೇಲೆ ಕೆಲವೇ ದಿನಗಳಲ್ಲಿ ಒಬ್ಬ ಭೀಮರಾಯ ಎಲ್ದೆ ಅಂತಕ್ಕಂಥ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಹೋಗ್ತಾನೆ. ಸೊ ಅವ್ರ ಕುಟುಂಬದ ಸದಸ್ಯರು ನೆನಪಾಗಿರ್ತಕ್ಕಂಥ ನಮ್ಮ ಡಿಜಿಟಲ್ ಸಖಿ. ಸೊ ಅವರು ನಮ್ಮ ಡಿಜಿಟಲ್ ಸಖಿ ಮನೆಗೆ ಬರ್ತಾರೆ, ಸೊ ಅವರಿಂದ ಮಾಹಿತಿಗಳನ್ನ ತಗೊಳ್ತಾರೆ, ಮತ್ತೆ ಕೃಷಿ ಇಲಾಖೆಗೆ ಭೇಟಿಯಾಗುತ್ತೆ, ಆ ಒಂದು ಬಾಡಿನ ಪೋಸ್ಟ್ ಮಾರ್ಟಮ್ ಆದ್ಮೇಲೆ 2 ತಿಂಗಳಲ್ಲಿ ಆ ಕುಟುಂಬಕ್ಕೆ 500,000 ಕೊಡಿಸ್ತಕ್ಕಂಥ ಒಂದು ಕೆಲಸನ ನಮ್ಮ ಡಿಜಿಟಲ್ ಸಖಿ ಯೋಜನೆ ಮುಖಾಂತರ ನಾವು ಮಾಡಿದೀವಿ. ಸೊ ಈ ತರ ಸಾಕಷ್ಟು ಯಶೋಗಾಥೆಗಳು, ಸಾಕಷ್ಟು ಕೇಸ್ ಸ್ಟಡಿಗಳು ಏನಪ್ಪಾ ಅಂತಾರೆ ನಮ್ಮ ಯೋಜನೆಯಲ್ಲಿದೆ. ಸೊ ಒಟ್ಟಾರೆ ಏನಪ್ಪಾ ಅಂತಂದ್ರೆ ನಮ್ಮ ಡಿಜಿಟಲ್ ಸಖಿ ಆ ಗ್ರಾಮದ ಆರ್ಥಿಕ ಸಲಹೆಗಾರ್ತಿಯಾಗಿ ಹೊರಹೊಮ್ಮಲಿಕ್ಕೆ, ಆ ಗ್ರಾಮದಲ್ಲಿ ಆರ್ಥಿಕ ಒಳಹರಿವು ಜಾಸ್ತಿ ಆಗಲಿಕ್ಕೆ, ಆಮೇಲೆ ಏನಪ್ಪಾ ಅಂದ್ರೆ ಪ್ರತಿ ಕುಟುಂಬದ ಹೆಣ್ಣುಮಗಳನ್ನ, ಯಾಕಂದ್ರೆ ಇವತ್ತು ತಾಂತ್ರಿಕವಾಗಿ ಇಡೀ ಸಮಾಜ ಮುಂದೆ ಹೋಗ್ತಾ ಇದೆ, ಬಟ್ ಆ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಆ ಕುಟುಂಬದ ಹೆಣ್ಣುಮಗಳು ಇನ್ನೂ ಕೂಡ ಅಲ್ಲೇ ಹೇಳ್ಕೊಂಡಿದ್ದಾಳು. ಸೊ ಅವಳನ್ನು ಕೂಡ ಪ್ರಗತಿ ಹೊಂದತಕ್ಕಂಥ ಸಮಾಜದಿಂದ ಕರ್ಕೊಂಡು ಹೋಗಿ ಆ ಒಂದು ಕಾಂಪಿಟೇಷನ್ ಯುಗದಲ್ಲವನ್ನು ಹೋಗಿ ಸೇರಿಸತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕೆಲಸವನ್ನ ಆ ಗ್ರಾಮದ ಡಿಜಿಟಲ್ ಸಖಿ. ಸೊ ಆ ಡಿಜಿಟಲ್ ಸಖಿ ಏನಪ್ಪಾ ಅಂದ್ರೆ ಆ ಕುಟುಂಬಗಳಿಗೆ ಹೋಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಮಾಡ್ತಾ ಇದೀವಿ ಅಂತ ಒಂದು ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗ ಗುರು ಅವರೇ, ತಾವು ಬಹಳ ಅದ್ಭುತವಾಗಿ ವಿಚಾರಗಳನ್ನು ಹೇಳಿದ್ರಿ. ಈಗೇನು ತಮ್ಮ ಕ್ಲಸ್ಟರ್ನೊಳಗ ಎಷ್ಟು ಹಳ್ಳಿಗಳದಾವ ಮತ್ತೆ ಎಷ್ಟು ಜನಸಂಖ್ಯೆ ಇದೆ, ತಾವು ಎಷ್ಟು ಜನರನ್ನ ಇಲ್ಲಿ ತನಕ ತಲುಪಿರಿ, ಮತ್ತೆ ಎಷ್ಟು ಜನರು ಬದಲಾವಣೆ ಹೊಂದಿದ್ದಾರೆ, ಮತ್ತೆ ಇನ್ನೂ ಎಷ್ಟು ಜನ ಉಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಸರ್, ಖಂಡಿತವಾಗ್ಲು. ಸೊ ನನ್ನ ಕ್ಲಸ್ಟರ್ ಅಲ್ಲಿ ಏನಪ್ಪಾ ಅಂದ್ರೆ 15 ಹಳ್ಳಿಗಳನ್ನ ನಾನು ಕವರ್ ಮಾಡ್ತಾ ಇದೀನಿ. ಸೊ ನಮಗೆ ಮೊದಲನೇ ವರ್ಷದಲ್ಲಿ ಗುರಿಯಾಗಿರ್ತಕ್ಕಂಥದ್ದು ಇದು ಏನಪ್ಪಾ ಅಂದ್ರೆ ನಾವು ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ನಾವು ಕುಟುಂಬಗಳಿಗೆ ಹೋದಾಗ ಸರ್ವೆಗಳನ್ನ ಮಾಡ್ತಾ ಇಲ್ಲ, ಸಮೀಕ್ಷೆಗಳನ್ನ ಮಾಡ್ತಾ ಇಲ್ಲ, ನಾವು ತರಬೇತಿಗಳನ್ನ ಮಾಡ್ತಾ ಇದೀವಿ. ಸೊ ನಾವು 1 ವರ್ಷಕ್ಕೆ 1,000 ಜನರನ್ನ ಮಾತ್ರ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಅಂತಂದ್ರೆ ಒಂದು ದಿನದಲ್ಲಿ 4-5 ಜನರಿಗೆ ತಲುಪಿದ್ರೆ ಸಾಕು ಆ ವಿಚಾರ ಅಂತ ಹೇಳ್ಬಿಟ್ಟು. ಸೊ ಮೊದಲನೇ ವರ್ಷದಲ್ಲಿ 1,000 ಜನರಿಗೆ ನಾವು ತರಬೇತಿಗಳನ್ನ ಮಾಡಿದೀವಿ. 2ನೇ ವರ್ಷದಲ್ಲಿ 1,200 ಜನಗಳಿಗೆ ನಾವು ತರಬೇತಿಗಳನ್ನ ಮಾಡಿದೀವಿ, ಒಬ್ಬ ಡಿಜಿಟಲ್ ಸಖಿ. ಸೊ 3ನೇ ವರ್ಷದಲ್ಲಿ ಏನಪ್ಪಾ ಅಂದ್ರೆ ಈ ವರ್ಷದಲ್ಲಿ ಪ್ರಸ್ತುತವಾಗಿ ಏನಪ್ಪಾ ಅಂತಂದ್ರೆ 1,400 ಜನಗಳನ್ನ ಏನಪ್ಪಾ ಅಂದ್ರೆ ಗುರಿಯಲ್ಲಿಟ್ಕೊಂಡೇ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಒಟ್ಟಾರೆ ನಾವು ಏನಪ್ಪಾ ಅಂತಂದ್ರೆ 15 ಹಳ್ಳಿಗಳೇನಪ್ಪಾ ಅಂದ್ರೆ 1 ಗ್ರಾಮದಲ್ಲಿ 2-3 ಸಾವಿರ ಜನಸಂಖ್ಯೆ ಅಂದ್ರೆ ಕೂಡ ಯಾಕೆ ನಾವು 177 ಇರ್ತಕ್ಕಂಥ ಡಿಜಿಟಲ್ ಸಖಿಗಳು 425 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದಾರಪ್ಪ ಅಂತಂದ್ರೆ ಆ ಗ್ರಾಮ ಮುಗಿದ ತಕ್ಷಣ ಅವಳು ಪಕ್ಕದ ಗ್ರಾಮಕ್ಕೆ ಅವಳು ಹೋಗ್ತಾಳೆ. ಸೊ ಗ್ರಾಮ ಪಂಚಾಯತಿಯ ಒಂದು ಸಹಕಾರದೊಂದಿಗೆ ಒಂದು ಗ್ರಾಮ ಮಟ್ಟದ ಕಾರ್ಯಾಗಾರವನ್ನು ಮಾಡಿ ಆ ಗ್ರಾಮದಲ್ಲಿ ನಾವು ಕೆಲಸ ಮಾಡ್ತೀವಿ. ಸದ್ಯಕ್ಕೆ ಏನಪ್ಪಾ ಅಂದ್ರೆ 1 ವರ್ಷದಲ್ಲಿ 1,400 ಜನಗಳನ್ನ ಒಬ್ಬ ಡಿಜಿಟಲ್ ಸಖಿ ತರಬೇತಿ ಕೊಡ್ತಕ್ಕಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. 1,400 × 15 ಈ ವರ್ಷದಲ್ಲಿ ನಾವು ಮಾಡ್ತಾ ಇದೀವಿ. ಹೋದ ವರ್ಷದಲ್ಲಿ 1,200 ಜನರಿಗೆ ಮಾಡಿದ್ವಿ ಒಬ್ಬ ಡಿಜಿಟಲ್ ಸಖಿ. ಸೊ ಮೊದಲನೇ ವರ್ಷದಲ್ಲಿ 1,000 ಒಬ್ಬ ಡಿಜಿಟಲ್ ಸಖಿ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡಿದ್ವಿ ನಾವು. ಸೊ ಈ ತರ ಆಗಿ ನಾವು ಕೆಲಸಗಳನ್ನ ಮಾಡ್ತಾ ಇದೀವಿ. ಯಾಕಂತಂದ್ರೆ ಸೊ ನಾವು ಮಿನಿಮಮ್ 6 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಬಡಿಸಲ್ ಸಖಿ ಅಂತ ನಾವು ಇಟ್ಕೊಂಡಿದೀವಿ. ಸೊ 45 ನಿಮಿಷ ಒಂದು ಮನೆಯಲ್ಲಿ ಅಂತಂದ್ರೆ ಒಂದು 4-5 ಮನೆಯಲ್ಲಿ ಅವರು ಒಂದ್ ದಿನಕ್ಕೆ ತರಬೇತಿಗಳನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಸರ್. ಅಂದ್ರೆ ಯಾರ್ಯಾರು ತರಬೇತಿ ತಗೊಂಡಿದ್ದಾರೆ ಅವರೆಲ್ಲರೂ ತಮ್ಮ ಜೊತೆಗೆ ಈಗ ಡಿಜಿಟಲ್ ಸಖಿ ಅಂತ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲ ಸರ್, ಆ ಗ್ರಾಮದಲ್ಲಿ ಡಿಜಿಟಲ್ ಸಖಿ ಆಗಿರ್ತಕ್ಕಂಥ ಒಬ್ಬರೇನೆ. ಸೊ ಯಾರು ನಮ್ಮಿಂದ ಆಯ್ಕೆ ಆಗಿರ್ತಾರ ಅವ್ರು ಮತ್ತೆ ಡಿಜಿಟಲ್ ಸಖಿ. ಸೊ ಆಗ್ಲೇ ಹೇಳಿದ ಸೊ ಮೊದಲು ಅವಳು ಐಡೆಂಟಿಫೈ ಆಗ್ತಿದ್ಲು ಇಂತ ಒಬ್ಬ ವ್ಯಕ್ತಿಯ ಹೆಂಡತಿ, ಇಂತ ಒಬ್ಬ ವ್ಯಕ್ತಿಯ ಸೊಸಿ ಅಂತ ಬಿಟ್ಟು, ಇಂತ ಒಂದು ಕುಟುಂಬದ ಸೊಸಿ ಅಂತ. ಅವರು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾರೆ ನಮ್ಮ ಡಿಜಿಟಲ್ ಸಖಿಗಳು. ಸೊ ದಿನ ಕಳೆದಂತೆ ಅವರು ಮೇಡಮ್ ಆಗ್ತಾರೆ, ಆ ಗ್ರಾಮದ ಒಬ್ಬ ಪ್ರಮುಖ ವ್ಯಕ್ತಿ ಆಗ್ತಾರೆ. ಸೊ ಇವತ್ತು ಯಾವುದೇ ಒಂದು ಮದುವೆ ಸಮಾರಂಭಗಳಾಗಿರ್ಬೋದು, ಯಾವುದೋ ಮುಂಜುವೆ ಸಮಾರಂಭಗಳಾಗಿರ್ಬೋದು, ಆ ಡಿಜಿಟಲ್ ಸಖಿಯನ್ನ ಕರೆದು ಸನ್ಮಾನಿಸತಕ್ಕಂಥ ಒಂದು ಕೆಲಸಗಳನ್ನ ಇವತ್ತು ಒಂದು ಗ್ರಾಮಗಳನ್ನ ನಾವು ನೋಡ್ತಾ ಇದೀವಿ ಸರ್. ಸೊ ಡಿಜಿಟಲ್ ಸಖಿಗಳಿಂದ ತರಬೇತಿ ಪಡೆದಿರತಕ್ಕಂಥವ್ರು ಅಂದ್ರೆ ತರಬೇತಿ ಪಡೆದಿರ್ತಕ್ಕಂಥವ್ರು ಆ ಕುಟುಂಬದಲ್ಲಿ ಬೆನಿಫಿಷಿಯರಿ ಅವರು, ಅವ್ರ ಕುಟುಂಬಕ್ಕೆ ಮಾತ್ರ ಅವರು ಸೀಮಿತವಾಗಿರ್ತಾರೆ. ಸೊ ಅವ್ರು ನಮ್ಮ ಯೋಜನೆ ಡಿಜಿಟಲ್ ಸಖಿ ಆಗಂಗಿಲ್ಲ ಅಂದ್ರೆ ಒಂದು ಊರಲ್ಲಿ ಒಬ್ಬ ಡಿಜಿಟಲ್ ಸಖಿ ಅಂತ ಆತರ. ಅಂದ್ರೆ ಈಗ ಡಿಜಿಟಲ್ ಸಖಿ ಆಗಬೇಕು ಅಂತಂದ್ರೆ ಯಾವ ರೀತಿ ತಾವು ಸೆಲೆಕ್ಟ್ ಮಾಡ್ತೀರಿ, ಆಯ್ಕೆ ಮಾಡ್ತೀರಿ? ಸರ್, ಡಿಜಿಟಲ್ ಸಖಿ ಆಗಬೇಕು ಅಂದ್ರೆ ಜಾಸ್ತಿ ನಾವು ಮಾನದಂಡಗಳನ್ನ ನಾವು ಮೊದಲನೇದಾಗಿ ನೋಡಿಲ್ಲ. ಸೊ ಆ ಡಿಜಿಟಲ್ ಸಖಿ ಆಗಿರ್ತಕ್ಕಂಥವಳು ಕನಿಷ್ಠ ವಿದ್ಯಾಭ್ಯಾಸ ಇದ್ರೆ ಸಾಕು, SLC ಅಥವಾ PUC. ನಮ್ಮ ಹತ್ರ SLC PUC ಆಗಿರ್ತಕ್ಕಂಥ ಡಿಜಿಟಲ್ ಸಖಿಗಳು ಇದಾರೆ, ಗ್ರಾಜುಯೇಷನ್ ಮಾಡಿರ್ತಕ್ಕಂಥ ಡಿಜಿಟಲ್ ಸಖಿಗಳು ಇದಾರೆ. ಸೊ ಇವತ್ತು SLC ಓದ್ಕೊಂಡು ಅವಳಿಗೆ ಕನಿಷ್ಠ ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಲಿಕ್ಕೆ ಬಂದ್ರೆ ಸಾಕು. ಯಾಕಂದ್ರೆ ನಮ್ಮ ಇಡೀ ಯೋಜನೆಯ ಅಂಕಿ ಅಂಶಗಳನ್ನ ದಾಖಲಿಸ್ತಕ್ಕಂಥದ್ದು ಒಂದು ಟ್ಯಾಬ್ ನಲ್ಲಿ. ಸೊ ಒಂದು ಟ್ಯಾಬ್ ಗಳನ್ನ ಕೊಟ್ಟಿದೀವಿ ಅವರಿಗೆ. ಒಂದು ಆಪ್ ಇದೆ ನಮ್ದು, ALH ಅಂತ ಹೇಳ್ಬಿಟ್ಟು, ಅಥವಾ ಒಂದು ERP ಅಂತ, ಕೋಬೋ ಅಂತ ಒಂದು ಆಪ್ ಗಳಿದಾವೆ. ಸೊ ತರಬೇತಿ ಮುಗಿದ ತಕ್ಷಣ ಅವಳು ಇವತ್ತು ಯಾರಿಗೆ ಟ್ರೈನಿಂಗ್ ಕೊಟ್ಟೆ, ಅವ್ರದ್ದು ಫೋನ್ ನಂಬರ್ ಏನು ಅಂತಕ್ಕಂಥ ಕನಿಷ್ಠ ಬೇಸಿಕ್ ಮಾಹಿತಿಯನ್ನು ಅವರು ಇಂಟ್ರೊಡ್ಯೂಸ್ ಮಾಡಬೇಕು. ಅವಳಿಗೆ ಸ್ಮಾರ್ಟ್ ಫೋನ್ ಬಳಕೆ ಮಾಡಕ್ ಬಂದ್ರೆ ಸಾಕು, ಜನಗಳ ಜೊತೆ ಒಂದು ಒಳ್ಳೆ ಒಂದು ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಹೆಣ್ಮಗಳಿದ್ರೆ ಸಾಕು. ಇಲ್ಲಿ ಜಾಸ್ತಿ ನಾವು ಯಾವುದೇ ಒಂದು ಮಾನದಂಡಗಳನ್ನ ಇಟ್ಕೊಂಡಿಲ್ಲ. ಸೊ ಅಂತ ಒಬ್ಬ ಹೆಣ್ಮಗಳನ್ನ ಪಕ್ವಾಗಿರ್ತಕ್ಕಂಥ ಡಿಜಿಟಲ್ ಸಖಿಯಾಗಿ ರೆಡಿ ಮಾಡತಕ್ಕಂಥ ಒಂದು ಕೆಲಸನ. ಸೊ ನಮ್ಮ ಇವತ್ತು ಮಾಡೆಲ್ಗಳು ಮಾಡ್ತಾ ಇದಾವೆ, ನಮ್ಮ ಯೋಜನೆ ಮಾಡ್ತಾ ಇದೆ, ನಮ್ಮ ಗುರಿ ಉದ್ದೇಶಗಳನ್ನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಾವು ಸೇರ್ಬಿಟ್ಟೆ ಅಂತ ಅಂದ್ರೆ ಅವ್ರಿಗೆ ನಾವು ಒಂದು ಪಕ್ವ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ನಾವು ಮಾಡ್ತಿದ್ದೀವಿ ಸರ್. ಅಡ್ಡಿಲ್ಲ, ಈಗ ತರಬೇತಿ ಅಂತ ತಗೊಂಡಿರ್ತಾರ, ಅಂತ ಹೆಣ್ಮಕ್ಕಳಲ್ಲಿ ನಾನು ಡಿಜಿಟಲ್ ಸಖಿ ಆಗಬಹುದು ಅಂತ ಹೇಳಿ ಅನ್ಕೊಂಡು ರೆಡಿ ಆಗ್ತಾರೆ ಕೆಲವೊಬ್ರು, ನಾನು ಮಾಡ್ತೀನಿ, ನಾನು ಆಗ್ತೀನಿ, ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಅವರಿಗೆ ತಿಳಿಸುವಂತಹ ಒಂದು ಕೆಲಸ ಮಾಡ್ತೀನಿ ಅನ್ನುವಂಥವ್ರು, ಅಂತವ್ರು ತಯಾರಾಗಿದ್ರಪ್ಪ ಅಂತಂದ್ರೆ ಅವರಿಗೂ ಕೂಡ ತಾವು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಸರ್ ಹೇಳ್ದಂಗೆ ಏನಪ್ಪಾ ಅಂತಂದ್ರೆ ಡಿಜಿಟಲ್ ಸಖಿ ಆಗಿರ್ತಕ್ಕಂಥವ್ರು 2022 2026 ನಂಬಲೇ ಇರಬೇಕು ಅನ್ನೋ ಯಾವುದೇ ಒಂದು ಮಾನದಂಡಗಳಿಲ್ಲ. ಸೊ ನಾನು ಆಗ್ಲೇ ಹೇಳ್ದಂಗೆ ಅವರು ಬೆನಿಫಿಷಿಯರಿ ಆಗಿರೋದ್ರಿಂದ ಅವರು ಹೆಚ್ಚಿನ ಆದಾಯ ಮತ್ತು ಹೆಚ್ಚಿನ ಇನ್ಕಮ್ಗೋಸ್ಕರ ಅವರು ಬೇರೆ ಬೇರೆ ಸಂಘ ಸಂಸ್ಥೆಗೆ ಹೋಗಿ ಜಾಯ್ನ್ ಆಗ್ಬಹುದು. ಸೊ ಯಾಕಂದ್ರೆ ಇದು ಒಂದು ಸ್ಟೆಪ್ ನಮ್ಗೆ, ಡಿಜಿಟಲ್ ಸಖಿ ಅನ್ನೋದು ಆ ಹೆಣ್ಮಗಳು ಮುಂದೆ ಹೋಗ್ಲಿಕ್ಕೆ ಒಂದು ಸ್ಟೆಪ್ ಆಗಿರ್ತಕ್ಕಂಥದ್ದು. ಸೊ ಅನಿವಾರ್ಯ ಕಾರಣಗಳಿಂದ ಅವ್ರೇನಾದ್ರೂ ಬೇರೆ ಯೋಜನೆಗಳಿಗೆ ಹೋದ್ರು ಅಂತಂದ್ರೆ ಅಥವಾ ಅವ್ರದೇ ಅಂತ, ಯಾಕಂತಂದ್ರೆ ಇಲ್ಲಿ ಹೆಂಗಿದೆ ಅಂದ್ರೆ ಸರ್, ನಾವು ಜನಗಳ ಭಾವನೆಗಳೊಂದಿಗೆ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಇವಾಗ ಸ್ವತಃ ನಾನೇ ತಗೊಂಡ್ರೆ ನನಗೆ ನನ್ನ ಕುಟುಂಬದ ಯಾವುದೇ ಆರ್ಥಿಕ ಯೋಜನೆಗಳಾಗಿರ್ಬೋದು, ನನ್ನ ಖರ್ಚು ವೆಚ್ಚನ ಟ್ರ್ಯಾಕಿಂಗ್ ನಾನು ಮಾಡ್ತಾ ಇರಲಿಲ್ಲ. ಸೊ ಯಾವತ್ತು ಯೋಜನೆ ಅಡಿಯಲ್ಲಿ ಬಂದಿದ್ದೀನಿ ಅವತ್ತು ನಾನು ಕ್ರಿಯೆ ಮುಖಾಂತರ ನನ್ನ ಖರ್ಚು ವೆಚ್ಚಗಳನ್ನ ನಾನು ಟ್ರ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಡೆಫಿನೆಟ್ಲಿ ಸರ್. ಸೊ ಇವಾಗ ಆ ಒಂದು ಹಂತದಲ್ಲಿ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ, ಯಾಕಂತಂದ್ರೆ ಏನಂತಾರದು, ಹಾಡಿ ಹಾಡಿ ರಾಗ ಬಂತು ಉಗುಳಿಗುಳಿ ರೋಗ ಬಂತು ನಂಗೆನೆ. ಸೊ ಇದೇ ಒಂದು ವ್ಯವಸ್ಥೆಯಲ್ಲಿ ನಾನು ಬದುಕ್ತಾ ಇರೋದ್ರಿಂದ ನನಗೂ ಅನಿಸುತ್ತೆ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ನನಗೂ ಅನಿಸುತ್ತೆ ನಾನು ಒಂದು ಈ ಗ್ರಾಮದಲ್ಲಿ ಒಂದು CSE ಸೆಂಟರ್ ಹಾಕಬೇಕು ಅಂತ. ಆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಏನಾದ್ರೂ ಬೇರೆ ಕಡೆ ಹೆಚ್ಚಿನ ಆದಾಯಕ್ಕೋಸ್ಕರ ಹೋದ್ಲು ಅಂತಂದ್ರೆ ಖಂಡಿತವಾಗ್ಲೂ ನಾವು ಏನು ಬೇರೆ ಹೆಣ್ಮಕ್ಳು ರೆಡಿ ಇರ್ತಾರೆ ಅಂತವ್ರಿಗೆ ಅವಕಾಶಗಳನ್ನ ಕೊಡ್ತೀವಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವು ಹೆಣ್ಮಕ್ಳಿಗೆ ಒಂದು ರಿಸ್ಟ್ರಿಕ್ಷನ್ ಅಂತ ಇರುತ್ತೆ, ಆ ಊರು ಮುಗಿದ ತಕ್ಷಣ ಬೇರೆ ಊರಿಗೆ ಆ ಹೆಣ್ಮಕ್ಳನ್ನ ಕಳ್ಸಕ್ ರೆಡಿ ಇಲ್ಲ ಕುಟುಂಬ. ಅವಳು ಹೋಗಿ ಇಂಟ್ರೆಸ್ಟ್ ಇದ್ರು ಕೂಡ ಅವ್ರ ಪತಿ ಆಗಿರ್ಬೋದು ಅವ್ರ ಮಾವು ಕಳ್ಸಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಕೂಡ ಆ ಗ್ರಾಮದಲ್ಲಿ ಇರ್ತಕ್ಕಂಥದ್ದಲ್ಲಿ ಅಲ್ಲಿ ಯಾರು ಹೋಗಿ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಪಡ್ತಾರೆ ಅವ್ರಿಗೆ ನಾವು ಎರಡನೇ ಅವಕಾಶಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸನ ಒಂದು ಡಿಜಿಟಲ್ ಸಖಿ ಯೋಜನೆಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಈಗ 2 ವರ್ಷಗಳ ಹಿಂದೆ ನೀವು ಶುರು ಮಾಡಿದಾಗ ಬಹಳ ಕಷ್ಟ ಅನಿಸ್ತಾ ಇತ್ತು, ಈಗ ಸಾಕಷ್ಟು ಬದಲಾವಣೆಗಳು ಆಗ್ಯಾವ. ಬದಲಾವಣೆ ಆದ ನಂತರ ಈ ಏನು ನಂಬಿಕೆ ಅನ್ನುವಂಥದ್ದು, ವಿಶ್ವಾಸ ಅನ್ನುವಂಥದ್ದು ಏನು ಸ್ಥಾಪನೆ ಮಾಡಬೇಕಾಯ್ತಪ್ಪ ಅಂತಂದ್ರೆ ಬಹಳ ಕಷ್ಟದ ಕೆಲಸ. ವಿಶೇಷವಾಗಿ ಈ ಹಣಕಾಸಿನ ವ್ಯವಸ್ಥೆ ಇರಬಹುದು ಅಥವಾ ಈ ಡಾಕ್ಯುಮೆಂಟ್ ನೀವು ಕೇಳೋದಕ್ಕೆ ಶುರು ಮಾಡೋದು ಕೂಡಲೇ ಜನರಿಗೆ ಒಂದು ಅಪನಂಬಿಕೆ ಇರಬಹುದು ಅಥವಾ ಅನುಮಾನ ಬರೋದಕ್ಕೆ ಶುರುವಾಗುವಂತಹ ಒಂದು ಸಂದರ್ಭ ಇರ್ತದೆ. ಇದನ್ನೆಲ್ಲ ತಾವು ಯಾವ ರೀತಿ ಮ್ಯಾನೇಜ್ ಮಾಡೋದು? ಖಂಡಿತ ಸರ್. ಮೊದಲನೇದಾಗಿ ಏನಪ್ಪಾ ಅಂದ್ರೆ ನಾವು ಜನಗಳ ಹತ್ರ ಯಾವುದೇ ದಾಖಲಾತಿಗಳನ್ನ ತಗೊಳಂಗಿಲ್ಲ. ಸೊ ನಾವು ತಗೊಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅವ್ರ ಮೊಬೈಲ್ ಸಂಖ್ಯೆ ಅಷ್ಟೇ. ಯಾಕಂತಂದ್ರೆ ಅವ್ರ ಹೆಸರು ಅವ್ರ ಮೊಬೈಲ್ ಸಂಖ್ಯೆ, ಯಾಕಂದ್ರೆ ನಮ್ಮ ಮಾಹಿತಿಗೋಸ್ಕರ ಇಷ್ಟನ್ನೇ ಟ್ರೈನಿಂಗ್ ಕೊಟ್ಟಿವಿ ಅಂತ ಹೇಳ್ಬಿಟ್ಟು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಮಾಹಿತಿಗಳನ್ನ ತಗೊಳ್ತೇವೆ. ಆಗ್ಲೇ ಹೇಳಿದಂಗೆ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಸಾಕಷ್ಟು ಫ್ರಾಡ್ಗಳು ನಡೀತಾ ಇದೆ ಇವತ್ತು. ಸೊ ದಾಖಲಾತಿಗಳನ್ನ ತಗೊಳ್ತಾರೆ, ಸಾಲ ಮಾಡ್ತೀವಿ ಅಂತ ತಗೊಂಡು ಹೋಗ್ತಾರೆ. ಸೊ ಹಾಗಾಗಿನೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಅದೇ ಗ್ರಾಮದ ನಂಬಿಕಸ್ಥ ಹೆಣ್ಮಗಳನ್ನ ಡಿಜಿಟಲ್ ಸಖಿಯಾಗಿ ಮೊದಲನೇದಾಗಿ ನಾವು ಆಯ್ಕೆ ಮಾಡ್ಕೊಳ್ತೇವೆ ಒಂದು. ಸೊ ನೀವು ಹೇಳ್ದಂಗೆನೆ 4 ದಿನ ತರಬೇತಿಗಳನ್ನ ಮುಗಿಸ್ಕೊಂಡು ಬಹಳ ಹುಮ್ಮಸ್ಸಿಂದ ಹೋಗಿರ್ತಕ್ಕಂಥ ಸಾಕಷ್ಟು ಡಿಜಿಟಲ್ ಸಖಿಗಳು ವಾಪಸ್ ಬಂದು ನಮ್ಗೆ ಹೇಳ್ತಾರೆ ಮೊದಲನೇ ಹಂತದಲ್ಲಿ, ಸರ್ ನನ್ ಕೆಲಸ ಮಾಡಕ್ಕಾಗಲ್ಲ, ಯಾರು ನಂಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಸೊ ನನಗೆ ಒಳಗ್ ಕುಂದರ್ಸಿ ನೀರ್ ಕೂಡ ಕೊಡ್ತಾ ಇಲ್ಲ, ಒಳ್ಳೆ ಮಾತಾಡ್ತಾ ಇಲ್ಲ ಅಂತ. ಸೊ ಇದನ್ನ ಅರ್ಥಕೊಂಡಿರ್ತಕ್ಕಂಥ ನಮ್ಮ ಯೋಜನೆ ಏನ್ ಮಾಡ್ತದಪ್ಪ ಅಂತಂದ್ರೆ, ಸೊ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಅವಶ್ಯಕತೆ ಇರ್ತಕ್ಕಂಥದನ್ನ ಕೊಟ್ರೆ ಡೆಫಿನೆಟ್ ಆಗಿ ಅವ್ರು ನಮ್ ಕಡೆ ವಾಲ್ತಾರೆ. ಸೊ ಅವಾಗ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ, ನಾವು ಸೊ ನಾವು ಆ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬ್ಯಾಂಕ್ ಗಳಲ್ಲಿ ಪ್ಯಾನ್ ಕಾರ್ಡ್ ನ ಲಿಂಕ್ ಮಾಡ್ಕೊಟ್ವಿ, ಫೋನ್ ನಂಬರ್ ನ ಲಿಂಕ್ ಮಾಡ್ಕೊಟ್ವಿ. ಸೊ ಅವ್ರ ಖಾತೆಗೆ 2000 ಬರ್ಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಮಿನಿಮಮ್ ಕೆವೈಸಿ, ಆ ಒಂದು ವ್ಯವಸ್ಥೆನ ಮಾಡ್ಕೊಟ್ವಿ. ಸೊ ನಮ್ಮ ಯೋಜನೆ ಪ್ಲಸ್ ಪಾಯಿಂಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್, ಅಲ್ಲಿಂದ ಈ ಹೆಣ್ಮಗಳು ಏನೋ ಮಾಡಕ್ ಶುರು ಮಾಡಿದಾಳೆ ಅನ್ನೋದು. ಸೊ ಇನ್ನೊಂದು ಎರಡನೇದೇನಪ್ಪಾ ಅಂದ್ರೆ, ನಾವೇ ಸ್ವತಃ ಹೇಳ್ತಾ ಇದೀವಿ, ನಿಮ್ಮ ಯಾವುದೇ ಓಟಿಪಿಗಳನ್ನ ನೀವು ಯಾರು ಬೇಕಾದ್ರೂ ಜೊತೆ ಶೇರ್ ಮಾಡ್ಕೊಳ್ಬೇಡ್ರಿ. ಯಾವ್ದೊಂದು ಮೆಸೇಜ್ ಬಂತು, ಫ್ರಾಡ್ ಕಾಲ್ ಬಂತು ಅಂತಂದ್ರೆ ನೀವು ಅವ್ರಿಗೆ ನೀವು ಆಸ್ಪದ ಕೊಡಕ್ ಹೋಗ್ಬೇಡ್ರಿ. ಡಿಜಿಟಲ್ ಫ್ರಾಡ್ ಗಳು ಜಾಸ್ತಿ ನಡೀತಾ ಇದೆ. ಸೊ ಆ ಡಿಜಿಟಲ್ ಫ್ರಾಡ್ ಗಳನ್ನ ತಪ್ಪಿಸ್ತಕ್ಕಂತ ಕೆಲಸ ಇವ್ರ ಮುಖಾಂತರ ಮಾಡ್ತಾ ಇದೀವಿ, ಸಖಿ ಮುಖಾಂತರ, ಡಿಜಿಟಲ್ ಸಖಿ ಮುಖಾಂತರ ಮಾಡ್ತಾ ಇದೀವಿ ನಾವು. ಯಾಕಂದ್ರೆ ಈಗ 25 ಲಕ್ಷ ನಿಮ್ ನಂಬರ್ ಗೆದ್ದಿದೆ, ಸೊ ನೀವು 20,000 ರೂಪಾಯಿ ಹಾಕ್ರಿ ನಿಮ್ಗೆ 1,00,000 ಹಾಕ್ತಿವಿ, 1 crore ಹಾಕ್ತಿವಿ ಅಂತ ಹೇಳ್ತಾರ ಅವರು. ಸೊ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಆ ಒಂದು ಮಾಹಿತಿಯನ್ನ ಜನಗಳಿಗೆ ಕೊಡ್ತಾ ಇದೀವಿ. ಯಾರು ಫೋನ್ ಮುಖಾಂತರ ನಿಮ್ಮ ಓಟಿಪಿ ಕೇಳಿದ್ರೆ ದಯವಿಟ್ಟು ಓಟಿಪಿಗಳನ್ನ ನೀವು ಶೇರ್ ಮಾಡಕ್ ಹೋಗ್ಬೇಡ್ರಿ. ಯಾವುದೇ ಒಂದು ಅನ್ನೋನ್ ಕಾಲ್ ಬಂದು ನಿಮ್ಗೆ ಏನಾದ್ರೂ ಗೂಗಲ್ ಪೇ ಫೋನ್ ಪೇ ಕೇಳಿದ್ರೆ ಮಾಡಕ್ ಹೋಗ್ಬೇಡ್ರಿ. ಈ ತರದ ಮಾಹಿತಿಗಳನ್ನ ಉಲ್ಟಾ ನಾವು ಹೇಳ್ತಾ ಇರೋದ್ರಿಂದ ಸೊ ಇವಳು ಆ ತರದವಳಲ್ಲ, ಅದನ್ನ ತಪ್ಸ್ಲಿಕ್ಕೆ ಬಂದಿರತಕ್ಕಂತ ಒಬ್ಬ ಹೆಣ್ಮಗಳು ಅಂತ ಒಂದು ಮನೋಭಾವನೆ ಸೊ ಜನಗಳಲ್ಲಿ ಬಂತು. ಸೊ ಯಾವಾಗ ನಾವು ಕೆವೈಸಿಗಳನ್ನ ಮಾಡ್ಕೊಡ ಕೆಲಸ ಮಾಡಿದ್ವಿ, ಗೃಹಲಕ್ಷ್ಮಿಗಳನ್ನ ಸಂಪರ್ಕ ಮಾಡ್ಕೊಡ ಕೆಲಸ ಮಾಡಿದ್ವಿ, ಯಾವಾಗ ನಾವು ಈ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ತರಲಿಕ್ಕೆ ಏನೇನು ಬೇಕಾದ್ರೆ ಮಾಡ್ಕೊಡಕ್ ಶುರು ಮಾಡಿದ್ವಿ, ಅವಾಗ ಸ್ವಲ್ಪ ಸ್ವಲ್ಪ ಸ್ವಲ್ಪ ಜನಗಳಿಗೆ ನಂಬಿಕೆ ಬಂತು. ನಮ್ಮೂರವಳು ಅದಕ್ಕೆ ಮೊದಲನೇದೇನಪ್ಪ ಅಂದ್ರೆ ನಾವು ಬಳಸ್ಕೊಂಡಿರ್ತಕ್ಕಂಥದ್ದೇನಪ್ಪ ಅಂತಂದ್ರೆ, ನಾವು ಊರಿನ ಕೊನೆ ಓಡಿ ಹೋಗಿ ನಾವು ಮಾಡಲಿಲ್ಲ ಅಡಿಷನಲ್ ಸಖಿ. ಸೊ ಮೊದಲು ಸ್ಟಾರ್ಟ್ ಮಾಡಿದ್ದು ಅವಳ ಮನೆ ಸುತ್ತಮುತ್ತ ಇರತಕ್ಕಂಥ ಮನೆಗಳನ್ನ. ಸೊ ಅವಾಗ ಏನಪ್ಪಾ ಅಂತಂದ್ರೆ ಅದು ಸ್ಪ್ರೆಡ್ ಆಗಕ್ ಶುರು ಮಾಡ್ತು, ಇಂಥ ಒಬ್ಬ ಹೆಣ್ಮಗಳು ಬಂದಿದ್ರು ಇದ ಕೆಲಸ ಮಾಡಿದ್ದು. ಆ ಓಣಿ ಮುಗಿದ್ಮೇಲೆ ಮುಂದಿನ ಓಣಿ, ಆಲ್ರೆಡಿ ಅವಳು ಅಲ್ಲಿ ಹೋಗೋವರೆಗೂ ಆ ವಿಚಾರ ಆ ಓಣಿ ಹೋಗಿರ್ತದೆ. ಸೊ ಹಂಗಾಗಿ ಆ ನಂಬಿಕೆಯನ್ನ ನಾವು ಕಾಪಾಡಿಕೊಂಡು ಇವತ್ತು ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ನಾವು ಮಾಡಿದ್ವಿ ಸರ್. ಸಾಕಷ್ಟು ಕೇಸ್ ಸ್ಟಡಿಗಳು ಇವತ್ತು ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಸೆಕೆಂಡರಿ ಅಗ್ರಿಕಲ್ಚರ್ ನಾವು ಲಿಂಕ್ ಮಾಡಿಕೊಟ್ಟಿದೀವಿ. ಸೊ ಮುದ್ರಾ ಸಾಲಗಳನ್ನ ಕೊಡಿಸಿದೀವಿ, PMFME ಅಪ್ಲಿಕೇಶನ್ ಗಳನ್ನ ಹಾಕಿಸ್ಕೊಟ್ಟಿದೀವಿ. ಸೊ ಸಾಕಷ್ಟು ಯೋಜನೆಗಳೇನಪ್ಪ ಅಂದ್ರೆ ಜನಗಳಿಗೆ ಮಾಡ್ಕೊಡ್ತಾರೆ. ಏನು ಸರ್ಕಾರಿ ಯೋಜನೆಗಳದಾವ, ಆ ಯೋಜನೆಗಳು ಎಲ್ಲಾ ಸರಳವಾಗಿ ತಲುಪುವಂತಹ ಒಂದು ಕೆಲಸ ಈಗ ಆಗ್ತಾ ಇದೆ. ಎರಡು ವರ್ಷಗಳ ಹಿಂದೆ ಆ ಪರಿಸ್ಥಿತಿ ಇರಲಿಲ್ಲ, ಬಹಳಷ್ಟು ಬದಲಾವಣೆಯಾಗಿ ಆ ವೇಗ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಬಹಳ ಸಂತೋಷ ಗುರುಲಿಂಗಪ್ಪ ಅವರೇ, ತಾವು ಏನು ಡಿಜಿಟಲ್ ಸಖಿ ಯೋಜನೆಯನ್ನ ಯಾವ ರೀತಿ ಅನುಷ್ಠಾನ ಮಾಡ್ತಾ ಇದ್ದೀರಿ, ಏನೇನು ಸವಾಲುಗಳನ್ನ ತಾವು ಎದುರಿಸಿದ್ರಿ, ಮತ್ತೆ ಪರಿಹಾರಗಳನ್ನು ಯಾವ ರೀತಿ ಕಂಡುಕೊಂಡ್ರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಾಯೋಗಿಕವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ಇದುವರೆಗೆ ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಹಾಗೂ ಪ್ರಗತಿ ಕುರಿತು ಕಾರ್ಯಕ್ರಮದಲ್ಲಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಡಿಜಿಟಲ್ ಸಖಿ ಯೋಜನೆಯ ಅನುಷ್ಠಾನ ಕುರಿತು ಯೋಜನೆಯ ಕ್ಲಸ್ಟರ್ ವ್ಯವಸ್ಥಾಪಕರಾದ ಗುರುಲಿಂಗಪ್ಪ ಪಿಎಚ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕಿರುರೂಪಕ ಕಬ್ಬಿನ ರವದಿ ಸುಡಬೇಡಿ. ಆತ್ಮೀಯ ಕಬ್ಬು ಬೆಳೆಗಾರರಿಗೆಲ್ಲ ನಮಸ್ಕಾರಗಳು. ಹತ್ತು ಗಾಡೋ ಅಣ್ಣ ಭೂಮಿಗೆ ಬೆಂಕಿ ಹತ್ತು ಗಾಡೋ. ಕಲಬುರಗಿಯ ಕೃಷಿ ಇಲಾಖೆ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಿದೆ. ಕಬ್ಬು ಕಟಾವು ಮಾಡಿದ ನಂತರ ಉಳಿಯುವ ಅಮೂಲ್ಯವಾದ ರವದಿ ವಾಡಿಯನ್ನು ತಾವೆಲ್ಲ ಬೆಂಕಿಗೆ ಆಹುತಿ ಕೊಟ್ಟು ಸುಟ್ಟು ಹಾಕುತ್ತಿರುವುದು ಕೃಷಿ ಇಲಾಖೆಯನ್ನು ವಿಜ್ಞಾನಿಗಳನ್ನು ಚಿಂತೆಗೀಡು ಮಾಡಿದೆ. ಏಕೆ ಗೊತ್ತೇ? ಇಲ್ಲಿ ಕೇಳಿ. ರವದಿಯಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಅಲ್ಲದೆ ಇನ್ನೂ ಅನೇಕ ಪೋಷಕಾಂಶಗಳು ಸಮೃದ್ಧವಾಗಿವೆ. ನೀವು ರವದಿಯನ್ನು ಸುಟ್ಟರೆ ಈ ಸಾವಯವ ಪೋಷಕಾಂಶಗಳು ಕೂಡ ಸುಟ್ಟು ಬೂದಿಯಾಗುತ್ತವೆ. ಅಷ್ಟೇ ಅಲ್ಲ, ರೈತರಿಗೆ ಮಿತ್ರರಾಗಿರುವ ಅನೇಕ ಕೀಟಗಳು, ಬೆಳೆಗಳಿಗೆ ಸರಳವಾಗಿ ಪೋಷಕಾಂಶಗಳನ್ನು ಒದಗಿಸಲು ಸಹಕರಿಸುವ ಸೂಕ್ಷ್ಮಾಣು ಜೀವಿಗಳು ಬೆಂಕಿಗೆ ಆಹುತಿಯಾಗಿ ಮಣ್ಣು ನಿರ್ಜೀವವಾಗುತ್ತದೆ. ಭೂಮಿಯ ರಚನೆ ಕೆಟ್ಟು ನೆಲ ಬಂಜರಾಗುತ್ತದೆ. ನಿಸರ್ಗದ ನೇಗಿಲಾಗಿರುವ ಎರೆಹುಳುಗಳು ಬೆಂಕಿಗೆ ಸುಟ್ಟು ಸತ್ತು ಹೋಗಿ ರೈತನಿಗೆ ಜೊತೆಗಾರರೇ ಇಲ್ಲದಂತಾಗುತ್ತದೆ.

ಜನ ಭೂತಾ